ಮೂವತ್ತೊಂದನೇ ಶ್ಲೋಕ 184ನೇ ಭಾಷ್ಯ. ಮನೋದೃಶ್ಯಮಿದಂ ದ್ವೈತಂ ಯತ್ಕಿಂಚಿತ್ ಸಚರಾಚರಂ ಮನಸೋ ಯಮನೀ ಭಾವೇ ದ್ವೈತಂ ನೈವೋಪಲಭ್ಯತೆ ಮನೋದೃಶ್ಯಮಿದಂ ದ್ವೈತಂ ಯತ್ಕಿಂಚಿತ್ ಸಚರಾಚರಂ ಮನಸೋ ಯಮನೀ ಭಾವೇ ದ್ವೈತಂ ನೈವೋಪಲಭ್ಯತೆ. ಮನೋದೃಶ್ಯಂ ಇದಂ ದ್ವೈತಂ ಯತ್ಕಿಂಚಿತ್ ಸಚರಾಚರಂ. ಮನಸಃ ಹಿ ಅಮನೀಭಾವೇ ದ್ವೈತಂ ನ ಏವ ಉಪಲಭ್ಯತೆ. ಏನಾಯ್ತಾ, ಇದಂ ದ್ವೈತಂ ಯತ್ಕಿಂಚಿತ್ ಸಚರಾಚರಂ ಮನೋದೃಶ್ಯಂ, ಇದು ಮನಸ್ಸಿಗೆ ದೃಶ್ಯವಾಗಿದೆ. ಈ ದ್ವೈತ ಪ್ರಪಂಚ ಅಂತೇನಿದೆಯೋ ಇದು ಮನಸ್ಸಿಗೆ ದೃಶ್ಯವಾಗಿದೆ. ಯತ್ಕಿಂಚಿತ್ ಸಚರಾಚರಂ, ಚರ ಅಚರ ಜಡ ಚೇತನ ಸಮಸ್ತ ವಸ್ತುಗಳು ಪದಾರ್ಥಗಳು ಜೀವಿಗಳು ಒಟ್ಟು ಸೇರಿಕೊಂಡು ಏನು ದ್ವೈತ ಪ್ರಪಂಚ ಅಂತ ಕರಿತೀವಿ, ಇದು ಮನೋದೃಶ್ಯಂ, ಮನಸ್ಸಿಗೆ ದೃಶ್ಯವಾಗಿದೆ. ಮನಸ್ಸು ಕೂಡ ದೃಶ್ಯವೇ. ಅದನ್ನು ವಿಭಜಿಸಿ ತಿಳಿಸಿಕೊಡುವಂತ ಒಂದು ಪ್ರಯತ್ನ. ಅದನ್ನು ವಿಭಜಿಸಿ ತಿಳಿಸಿ ಹೇಳಿಕೊಡುವಂತ ಪ್ರಯತ್ನ. ಆದರೆ ಟೆಕ್ನಿಕಲಿ ನೀವು ನೋಡಿದ್ದಾದರೆ ಮನಸ್ಸು ಅಂದ್ರೆ ದೃಶ್ಯ, ದೃಶ್ಯ ಅಂದ್ರೆ ಮನಸ್ಸು. ಸ್ವಲ್ಪ ಇನ್ನೂ ಅದನ್ನ ವಿಶ್ಲೇಷಾತ್ಮಕವಾಗಿ ನಾವು ನೋಡಿದ್ದಾದ್ರೆ ದೃಶ್ಯ ಮತ್ತು ಶಬ್ದ ಸಹಿತವಾದ ಎಲ್ಲ ವೃತ್ತಿಗಳು ಒಟ್ಟಾರೆ ಮನಸ್ಸು ಎಂದು ಹೇಳಲಾಗುತ್ತದೆ. ಈ ಮನಸ್ಸಿಗೆ ಪ್ರವಾಹಕ್ಕೆ ಒಂದು ಅಧಿಷ್ಠಾನ, ಯಾವುದನ್ನು ಅಂತಃಕರಣ ಅಂತ ನಾವು ವಿಂಗಡಿಸಿ ಬೇರೆ ಮಾಡ್ತೀವಿ. ವಿಶ್ಲೇಷಣೆ ದೃಷ್ಟಿಯಲ್ಲಿ ಹಾಗಿದ್ದರೂ ಕೂಡ ವ್ಯಾವಹಾರಿಕವಾಗಿ ಮನಸ್ಸು ಮನಸ್ಸು ಅಂತ ಹೇಳಿದಾಗ ಅಂತಃಕರಣ ಮನಸ್ಸು ದೃಶ್ಯ ಎಲ್ಲ ಸೇರಿ ಒಟ್ಟು ಮನಸ್ಸು ಎಂದು ಹೇಳಲಾಗುತ್ತದೆ. ಇಂತಹ ಈ ಮನಸ್ಸು ಅಮನೀಭಾವೇ, ಮನಸ್ಸಃ ಹಿ ಅಮನೀಭಾವೇ, ಮನಸ್ಸು ಅಮನಸ್ಸು ಆಗ್ಬಿಡ್ತು ಅಂದರೆ ದೃಶ್ಯ ಎಲ್ಲಿ ಮೂಡಬೇಕು, ಪ್ರವಾಹ ಎಲ್ಲಿ ಜರುಗಬೇಕು ಅಮನೀಭಾವಿ ದ್ವೈತಂ ನೈವ ಉಪಲಭ್ಯತೆ, ದ್ವೈತ ಪ್ರಪಂಚವು ಅಲ್ಲಿ ಲಭ್ಯ ಇರುವುದಿಲ್ಲ. ಚೆಂದಿದೆ. ಈಗ ಪ್ರಶ್ನೆ ಇರೋದು, ಮನಸ್ಸನ್ನು ಅಮನೀಭಾವ ಮಾಡೋದು ಹೇಗೆ? ಯೋಗ ಸೂತ್ರಗಳ ಪ್ರಕಾರ ಚಿತ್ತವೃತ್ತಿ ನಿರೋಧ ಯೋಗ. ಯೋಗ ಸೂತ್ರದ ಪ್ರಕಾರ ವೃತ್ತಿಗಳನ್ನು ಬರುವುದನ್ನು ನಿಲ್ಲಿಸಿಬಿಟ್ರಾಯ್ತು. ನಿಲ್ಲಿಸೋದು ಹೆಂಗೆ? ನಾನೇನು ಅವುಗಳನ್ನು ಸ್ವಾಗತ ಮಾಡಿದ್ದಿಲ್ಲ, ನಾನೇನು ಅವುಗಳನ್ನು ಹುಟ್ಟಾಕಿದ್ದಿಲ್ಲ, ನಾನೇನು ಅವುಗಳನ್ನು ಬರ್ರಿ ಬರ್ರಿ ಅಂತ ಕರೆದಿದ್ದಿಲ್ಲ. ತಾವಾಗೆ ಬಂದಾವೆ, ಅವುಗಳನ್ನು ನಿಲ್ಲಿಸ್ತದೆ ಹೆಂಗೆ? ಅದಕ್ಕೆ ತಪಸ್ಸು ಅಂತ ಕರೆಯೋದು. ಅವು ಬರದಾಗೆ ನೋಡ್ಕೋಬೇಕು, ಅದಕ್ಕೆ ನಾವು ತಪಸ್ಸು ಅಂತ ಕರಿತೀವಿ. ಈ ಅರ್ಥ ವೇದಾಂತದಲ್ಲಿ ಹೊಂದಿ ಬರೋದಿಲ್ಲ. ವಿವೇಕದಿಂದಲೇ ಇವುಗಳನ್ನು ಅಮನೀಯ ಭಾವನೆ ಮಾಡ್ಕೋಬೇಕು. ಏನು ವಿವೇಕ? ಬಹಳ ಸೂಕ್ಷ್ಮದ ಏನು ವಿವೇಕ? ಪ್ರವಹಿಸುವ ವೃತ್ತಿಗಳಲ್ಲಿ ಪ್ರವಹಿಸುವ ವೃತ್ತಿಗಳನ್ನು ಅಂತಃಕರಣ ಸಹಿತವಾಗಿ ಮನಸ್ಸು ಅಂತ ನಾವು ಕರೆದಾಗ ಇಲ್ಲಿ ಅಹಂಕಾರವೂ ಇದೆಯೋ ಇಲ್ಲೋ? ವಿವೇಕದ ಸೂಕ್ಷ್ಮತೆ ಹೇಳ್ತೇನೆ. ಅಹಂಕಾರ ಸಹಿತವಾಗಿಯೋ ಅಹಂಕಾರ ರಹಿತವಾಗಿಯೋ? ಏನು ಅಹಂಕಾರ? ನಾನು ಗ್ರಹಿಸುವವನು, ಅಂದರೆ ಮನಸ್ಸು ಸಹಿತವಾಗಿ ಇದ್ದಾಗ ಅಹಂಕಾರ, ಮನಸ್ಸು ರಹಿತವಾಗಿದ್ದಾಗ ಆತ್ಮ. ಮನಸ್ಸು ಸಹಿತ ಅಂದರೆ ಏನು? ವೃತ್ತಿ ಸಹಿತವಾಗಿದ್ದಾಗ ಅಹಂಕಾರ, ವೃತ್ತಿ ರಹಿತವಾಗಿದ್ದಾಗ ಆತ್ಮ. ಈಗ ಅಮನೀಭಾವ ವೃತ್ತಿಗಳ ಜೊತೆ ಹೊಡೆದಾಟವು ಅಹಂಕಾರ ರಹಿತವಾಗಿರಬೇಕು. ಟಗ್ ಆಫ್ ವಾರ್ ಇರೋದು ಅಹಂಕಾರಕ್ಕೆ, ಅಹಂಕಾರದ ಜೊತೆ. ಈ ಅಹಂಕಾರದ ಜೊತೆನೂ ಕೂಡ ಎಷ್ಟು ವಿಚಿತ್ರದು ಅಂದರೆ, ಅಹಂಕಾರದಲ್ಲಿ ಜೊತೆಗೆ ಅಹಂಕಾರ ಕಳ್ಕೋಬೇಕು, ರಹಿತನಾಗಿರ್ಬೇಕು ಅನ್ನೋನು ನಾನೇ, ಅಹಂಕಾರವೂ ನಾನೇ. ಅಹಂಕಾರವಂತೂ ನಾನೇ, ಏಕೆಂದರೆ ನಾನು ನೋಡ್ತಾ ಇದ್ದೀನಿ, ನಾನು ಗ್ರಹಿಸ್ತಾ ಇದ್ದೀನಿ, ನಾನು ನಾನೇ. ಇದು ಬಿಡುಗಡೆ ಮಾಡ್ಕೋಬೇಕು ಅಂತ ಅನ್ನೋನು. ಎರಡು ವಿಷಯಗಳಂತ ನಮ್ಮ ಎದುರಿಗಿವೆ. ಒಂದೇ ಸಮಯದಲ್ಲಿ ಎರಡು ವಿಷಯಗಳು ಇರಲಿಕ್ಕಂತೂ ಸಾಧ್ಯ ಇಲ್ಲ. ಒಂದಿದ್ದಾಗ ಇನ್ನೊಂದು ಇರುವುದಿಲ್ಲ ಅಂತಾನೆ. ಈಗ ಬಿಡುಗಡೆ ಮಾಡ್ಕೊಳ್ಳಿಕ್ಕೆ ನಮಗೆ ಏನು ಮಾರ್ಗ? ಬಿಡಿಸ್ಕೊಳ್ಳಿಕ್ಕೆ ನಮಗಿರೋ ಮಾರ್ಗ ಯಾವುದು? ಎರಡಿವೆಯೋ, ಒಂದೇ ಎರಡಾಗಿವೆಯೋ, ಒಂದು ಎರಡಾದಂತೆ ತೋರ್ತಾ ಇದೆಯೋ, ಎಲ್ಲದಕ್ಕೂ ಉತ್ತರ ಕ್ಲಿಯರ್ ಆಗಿ ಹುಡ್ಕಬೇಕು. ಇರೋದೇ ಎರಡು, ಒಂದು ಎರಡಾಗಿದೆಯೋ, ಒಂದು ಎರಡಾದಂತೆ ತೋರುತ್ತದೋ, ಎಲ್ಲದಕ್ಕೂ ಕ್ಲಿಯರ್ ಉತ್ತರ ಇರಬೇಕು. ವೆಲ್ ಕನ್ವಿನ್ಸ್ಡ್ ಎರಡಂತೂ ಆಗಿಲ್ಲ, ಒಂದು ಎರಡು ಆಗಿಲ್ಲ. ಇರೋದೇ ಒಂದು, ಎರಡಾದಂತೆ ತೋರ್ತದೆ. ತೋರಿದ್ದು ಅಹಂಕಾರ, ಇದ್ದದ್ದು ಆತ್ಮ. ಈ ತೋರ್ತಾ ಇದ್ದದ್ದು ಯಾವತ್ತು ನಾಶವಾಗ್ತದೆ ಆವಾಗ ಅಮನಿ ಭಾವ, ಆವಾಗ ದ್ವೈತ ಪ್ರಪಂಚವು ಶಾಂತ. ಈ ತೋರಿಕೆ ಅನ್ನುವಂಥದ್ದು ಏನಿದೆ ಅಲ್ವೋ, ಅದು ಹೆಂಗೆ ನಾಶ ಆಗ್ತದೆ ಈಗ? ಹೇಗೆ ನಾಶ ಆಗ್ತದೆ? ಒಂದೇ ಹಗ್ಗವು ಇದ್ದ, ಒಂದೇ ಹಗ್ಗವು ಸರ್ಪವಾಗಿ ತೋರಿದಂತೆ ಆ ತೋರಿಕೆಯ ಸರ್ಪದ ಮತ್ತು ಅದರ ಜೊತೆ ಮುಂದೆ ಲಭ್ಯವಿದ್ದ ಸಂಸಾರ ಚಕ್ರ, ಅದು ಹೇಗೆ ಶಾಂತವಾಗ್ತದೆ? ಒಬ್ಬರಂದ್ರು ಹಗ್ಗ ಸರಿಸ್ಬಿಡಿ, ಆ ತೋರಿಕೆ ಸ್ವಲ್ಪ ತಾನೇ ಹೊರಟು. ನಾ ಹಗ್ಗ ಸರಿಸಲಿಲ್ಲ ಅಂದ್ರೆ ಸ್ವಲ್ಪ ಇರ್ತದೆ, ಹಗರಲ್ಲಿ ಇರ್ತದೆ ಹಗರ ಹಗ್ಗ ಒಂದು ಸರ್ಪ ಒಂದು ಎರಡಿವೆಯಾ? ಹಗ್ಗ ಒಂದು ಸರ್ಪ ಒಂದು ಅಲ್ಲ, ಹಗ್ಗವೇ ಸರ್ಪವಾಗಿಲ್ಲ, ಹಗ್ಗವನ್ನು ಸರಿಸೋದು ಹೆಂಗಪ್ಪ? ಹೇಳಿ, ತೋರಿಕೆಯ ಸರ್ಪದ ನಿವಾರಣೆ ಹೇಗೆ? ಹಗ್ಗ ಮಾತ್ರ ಇದ್ದದ್ದು ಸರ್ಪವು ಭ್ರಮಿಸಲ್ಪಟ್ಟಿದೆ, ಯಾವುದು ಭ್ರಮ ಮಾತ್ರವಾಗಿದೆ ಅದಕ್ಕೆ ತನ್ನದೇ ಆದ ಅಸ್ತಿತ್ವ ಇಲ್ಲವೇ ಅನ್ನುವ ವಿವೇಕದಿಂದ ಅಮನೀಭಾವವಾದೀತೇ ವಿನಃ ದ್ವೈತ ಪ್ರಪಂಚವು ಶಾಂತವಾದೀತೆ ವಿನಃ ಪ್ರಾಕ್ಟಿಕಲ್ ಆಗಿ ಶಾಂತರಾಗಿರಿ ಶಾಂತರಾಗಿರಿ ಅಂದರೆ ಆಗೋದಿಲ್ಲ. ಭಾಷ್ಯದಲ್ಲಿ ನಾವು ಮುಂದೆ ಇದನ್ನು ಗುರುತಿಸ್ತೀವಿ, 184ನೇ ಭಾಷ್ಯ. ತೇನ ಹಿ ಮನಸಾ ವಿಕಲ್ಪ್ಯಮಾನೇನ ದೃಶ್ಯಂ ಮನೋದೃಶ್ಯಂ ಇದಂ ದ್ವೈತಂ ಸರ್ವಂ ಮನಃ ಇತಿ ಪ್ರತಿಜ್ಞಾ. ಅದು ಅಂಡರ್ಲೈನ್ ಮಾಡಿ, ಸರ್ವಂ ಮನಃ ಇತಿ ಪ್ರತಿಜ್ಞಾ. ಆ ಸರ್ವಂ ಶಬ್ದ ಏನು ಹೇಳಿದ್ರೆ? ಸರ್ವಂ ಶಬ್ದ ಅಷ್ಟೇ ಅಲ್ಲ, ಮನಸ್ಸು ಅಹಂಕಾರ ಏನಾಗಲೇ ಹೇಳಿದ್ನಲ್ಲ, ಒಟ್ಟಾರೆ ಸೇರಿಸಿ ಇದು ದೃಶ್ಯ. ಈಗ ವಿವೇಕ ಏನು ಮಾಡಬೇಕು ಅಂದರೆ, ಇದೆಲ್ಲವನ್ನು ನೋಡುವವನು ಯಾರು, ಇವೆಲ್ಲವೂ ಯಾರಿಗೆ ಆಗಿದೆ, ದುಃಖ ವೃತ್ತಿಯನ್ನು ನೋಡುವವನು ಯಾರು, ದುಃಖ ಆಗಿರೋದು ಯಾರಿಗೆ, ವ್ಯತ್ಯಾಸ ಗೊತ್ತಾಗ್ಲಿಕ್ಕದ್ದು ನಿಮಗೆ? ಉದಾಹರಣೆಗೆ, ದುಃಖ ದೃಶ್ಯವನ್ನಾಗಿ ನೋಡ್ತಾ ಇರೋರು ಯಾರು, ದುಃಖ ಆಗಿದೆ ಯಾರಿಗೆ, ಅಲ್ಲದೆ ಯಾರಿಗೆ? ಅವನಿಗೆ. ಅದನ್ನು ನಾವೇನು ಹೇಳಿದ್ರೆ ಅಭಿಮಾನಿತ ನಾಮ. ಅಭಿಮಾನಿತ ನಾನುವಿಗೆ ದುಃಖ ಆಗಿದೆ. ಈ ದುಃಖದ ಭಾವವನ್ನು ಗುರುತಿಸ್ತಾ ಇರುವನು ಯಾರು? ಅಭಿಮಾನರಹಿತನಾದ ಆತ್ಮ. ಕರೆಕ್ಟಾ? ಮಜಾ ನೋಡಿ, ಅಭಿಮಾನಿತ ಆತ್ಮ ದುಃಖಿ ಆಗಿದ್ದಾಗ ಆತ್ಮ ಇದ್ದಾನೆ ಇಲ್ಲ? ರಜ್ಜು ಸರ್ಪವು ಹೆಡೆ ಎತ್ತಿದಾಗ ರಜ್ಜು ಇರ್ತದ ಇರುವುದಿಲ್ಲ? ಇದು ರಜ್ಜು ಎಂದು ಗುರುತಿಸಿದಾಗ ಹೆಡೆ ಇರ್ತದ? ನಾನು ದುಃಖಿ ಎಂದು ನಾವು ವ್ಯವಹರಿಸುವಾಗ ಆತ್ಮ ಅಲ್ಲೇ ಇರ್ತದೆ. ನಾನು ಆತ್ಮನೇ ಎನ್ನುವುದು ಸ್ಪಷ್ಟವಾದಾಗ ಅಮನಿ ಭಾವ ದ್ವೈತ ಇಲ್ಲೇ ಇಲ್ಲ. ಇದಂ ಸರ್ವಂ ದ್ವೈತಂ ಮನೋದೃಶ್ಯಂ. ಮನಸ್ಸು ಅಹಂಕಾರ ಅಂತಃಕರಣ ಸಹಿತವಾಗಿ ವೃತ್ತಿ ಸಹಿತವಾಗಿ ಇದ್ದಂಥ ಇದಷ್ಟು ಏನಿದೆಯೋ ಇದು ಮನೋದೃಶ್ಯ. ಒಟ್ಟಾರೆ ಹೇಳಬೇಕು ಅಂದರೆ ಸರ್ವಂ ಮನಃ ಇತಿ ಪ್ರತಿಜ್ಞ. ಇದ್ದೇ ಅನ್ನುವುದು ಕೂಡ ಆ ಮನಸ್ಸು ಎನ್ನುವ ಪ್ರತಿಜ್ಞೆಯಲ್ಲೇ ಬರುತ್ತೆ. ಭಾಷ್ಯ ನೋಡೋಣ. ತದ್ಭಾವೇ ಅಭಾವಾತ್ ಮನಸಃ ಹಿ ಅಮನಿ ಭಾವೇ ನಿರುದ್ಧೇ ವಿವೇಕದರ್ಶನ ಅಭ್ಯಾಸ ವೈರಾಗ್ಯಾಭ್ಯಾಂ ರಜ್ವಾಮಿವ ಸರ್ಪೇ ಲಯಂ ಗತೇವಾ ಸುಷುಪ್ತೇ ದ್ವೈತಂ ನೈವ ಉಪಲಭ್ಯತೆ. ತದ್ಭಾವೇ ಭಾವಾತ್ ನೀವು ಎಲ್ಲವನ್ನು ಮನಸ್ಸು ಅಂತ ನೀವು ಯಾಕೆ ಸೇರಿಸ್ತಾ ಇದ್ದೀರಾ ಅಂತಂದಾಗ ಏಕೆಂದರೆ ಉತ್ತರ ಕೊಡ್ತಾರೆ ತದ್ಭಾವೇ ಭಾವಾತ್ ತದ್ ಅಭಾವೇ ಅಭಾವಾತ್. ಮನಸ್ಸು ಇರುವವರೆಗೂ ದೃಶ್ಯಗಳಿರುತ್ತವೆ, ಮನಸ್ಸು ಇಲ್ಲದೆ ಹೋದಲ್ಲಿ ದೃಶ್ಯಗಳು ಇಲ್ಲ. ಒಂದು ಸೂತ್ರ. ಮನಸ್ಸು ಎನ್ನುವುದನ್ನು ಭಾವಿಸಿರುವವರೆಗೆ ದೃಶ್ಯಗಳು ಭಾವಿಸಲ್ಪಡುತ್ತವೆ. ಮನಸ್ಸು ಎನ್ನುವುದು ಭಾವಿಸದೇ ಇದ್ದಾಗ ದೃಶ್ಯಗಳು ಇರೋದಿಲ್ಲ. ಒಂದು ಈಕ್ವೇಶನ್. ಆದ್ದರಿಂದ ನಾವೇನು ಹೇಳಬಯಸ್ತೇವೆ ಅಂತಂದರೆ ಅಮನಿ ಭಾವೇ ಚೇತ್, ಈ ಮನಸ್ಸು ಅನ್ನೋದನ್ನು ಅಮನಸ್ಸನ್ನಾಗಿ ಮಾಡಿದ್ದಾದರೆ. ಮಾಡೋದು ಅಂದ್ರೇನು? ಇಲ್ಲಿ ಕೊಡ್ತಾರೆ, ಯೋಗ ಸೂತ್ರ ಕೊಡ್ತಾರೆ, ನಿರುದ್ಧಿ ಅದನ್ನು ತಡೆ ಹಿಡಿದಿದ್ದೆ ಆದರೆ ಏನಂತ ತಡೆ ಹಿಡಬೇಕು? ಐ ನೀ ಬರಬೇಡ, ಯಾವ ವೃತ್ತಿಗಳು ಬರದಂತೆ ತಡೆ ಹಿಡಬೇಕು. ಅವನು ಅರ್ಜುನ ಭಾರಿ ಜಾಣ, ಚಂಚಲಂ ಜೀಮನ ಕೃಷ್ಣ ಮೊದಲು ಪೀಠಿಕೆನ ಹಾಕ್ಬಿಡ್ತಾನ. ಏನು ತಡೆ ಹಿಡಿಯೋದು ಹೆಂಗಪ್ಪ? ವಾಯೋರಿವ ಸುದುಷ್ಕರ, ಬಿರುಗಾಳಿಯಲ್ಲಿ ಹಡಗನ್ನು ತಡೆ ಹಿಡಿದಂತೆ ಹೇಗೆ ಸಾಧ್ಯ ಇದೆ? ಹಾಗೆ ಯೋಗ ಸೂತ್ರದ ಅರ್ಥ ಪ್ರಕಾರ ನಿರುದ್ಧಿ, ಅದು ಅರ್ಥ ಹೊಂದಿ ಬರೋದಿಲ್ಲ ನಮಗೆ. ಸ್ವಲ್ಪ ಅನುಕೂಲವಾದೀತು, ಸಹಕಾರಿ ಆದೀತು. ನಾವು ಹೊರಗಿನ ವ್ಯವಹಾರಗಳನ್ನು ಪತಂಜಲಿ ಯೋಗ ಸೂತ್ರದ ಆಧಾರದಲ್ಲಿ ಹೇಳಬೇಕು ಅಂತಂದರೆ, ಯಮ ನಿಯಮಾದಿಗಳನ್ನು ಚೆನ್ನಾಗಿ ರೂಢಿಸಿಕೊಂಡಿದ್ದಾದರೆ ಸ್ವಲ್ಪ ಸಹಕಾರಿ ಆದೀತು. ವೃತ್ತಿಗಳ ಪ್ರವಾಹ ಇಂಟೆನ್ಸಿವಿಟಿ ಕಡಿಮೆ ಆದೀತು. ಅನ್ಯಥಾ ಈ ತಡೆ ಹಿಡಿಯೋದು ಇದರಿಂದಲೇ ಎಲ್ಲಾನು ಶಾಂತ ಮಾಡ್ತೀವಿ ಅಂದ್ರೆ ಆಗೋದಿಲ್ಲ. ಏನು ಮಾಡ್ಬೇಕಂತೀರಿ? ವಿವೇಕ ದರ್ಶನ, ಆ ವಿಷಯವನ್ನು ವಿವೇಕಯುಕ್ತವಾಗಿ ಚಿಂತನೆ ಮಾಡಬೇಕು. ಹಿಂಗ ಅಂದ ತಕ್ಷಣ ತಲೆ ಹಿಡ್ಕೊಂಡು ಕೂತ್ಬಿಡ್ತಾರೆ, ಮತ್ತೆ ಶುರು ಆದ್ನ ಉಪ ಮಾಡ. ಅದು ವಿವೇಕ ಎಷ್ಟು ಸುಂದರವಾಗಿದೆ, ಅದು ಎಷ್ಟು ಬ್ಯಾಟ್ರಿ ಬೆಳಕಿನಂತೆ ನೀವು ಮಾರ್ಗ ತೋರಿಸ್ತಾ ಹೋಗ್ತದೆ, ಆ ಮಾರ್ಗ ಎಷ್ಟು ಬ್ರೈಟ್ ಆಗಿದೆ ಅದನ್ನು ಗಮನಿಸೋದೇ ಇಲ್ಲ. ವಿವೇಕ ದರ್ಶನ ಮತ್ತೆ ಅಭ್ಯಾಸ. ಅಭ್ಯಾಸ ಧ್ಯಾನಾಭ್ಯಾಸ ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ, ಶ್ರವಣ ಮನನ ನಿಧಿಧ್ಯಾಸನವೇ ವೇದಾಂತ ಸಾಧನ. ವೇದಾಂತದಲ್ಲಿ ಪ್ರತ್ಯಕ್ಷ ಸಾಧನ ಯಾವುದು ಅಂದರೆ ಶ್ರವಣ ಮನನ ನಿಧಿಧ್ಯಾಸ. ಓಕೆ, ಮತ್ತೆ ನಾವೇನದು ಧ್ಯಾನಾಭ್ಯಾಸ ಅಂದ್ರಲ್ಲ, ಮತ್ತೆ ನೀವೀಗ ಶ್ರವಣ ಮನನ ನಿಧಿಧ್ಯಾಸನ, ಅದು ಒಂದನ್ನು ಹೈಲೈಟ್ ಆಗಿ ಮಾಡಿದ್ರಿ, ಅವೆರಡು ಮಾಡ್ಕೊಂಡು ಬಂದಿರಿ ಅಂತ ತಿಳ್ಕೊಂಡಿದ್ದೀವಿ ನಾವು, ಇಲ್ಲಾಂದ್ರೆ ಮೂರು ಮಾಡಿ. ವಿವೇಕ ದರ್ಶನ ಅಭ್ಯಾಸ ವೈರಾಗ್ಯಾಭ್ಯಾಮ್ ಧ್ಯಾನದ ಯಶಸ್ಸು ಆರು ವೃಕ್ಷೋಹೋ ಮುನೇಹೇ ಯೋಗಂ ಕರ್ಮ ಕಾರಣ ಮುಚ್ಚತೆ. ನೆನಪಾತ ಎಷ್ಟನೇ ಅಧ್ಯಾಯ? ಆರನೇ ಅಧ್ಯಾಯ. ಯೋಗಾರೂಢನಾಗಿ ಏರ ಬಯಸುವವನು ಸಮರ್ಪಣಾಭಾವದಲ್ಲಿ ಕರ್ಮದಲ್ಲಿ ನಿರತನಾಗಿರಬೇಕು, ಅರ್ಥಾತ್ ವೈರಾಗ್ಯ ಇರಬೇಕು. ನೋಡಿ ವೈರಾಗ್ಯಾಭ್ಯಾಮ್ ಅಭ್ಯಾಸದ ಯಶಸ್ಸು ವೈರಾಗ್ಯದಲ್ಲಿದೆ. ಸರ್ಪದ ಟೋಟಲಿ ಸರ್ಪದ ಇಲ್ಲವಾಗುವಿಕೆ, ಎಲ್ಲ ಕಷಾಯ ಕಲ್ಮಶಗಳಿಂದ ಮುಕ್ತವಾದ ಸ್ಪಷ್ಟವಾದ ತಿಳುವಳಿಕೆ, ಇದು ರಜ್ಜುವೇ. ರಜ್ವಾಮಿವ ಸರ್ಪೇ, ಹೀಗಿರಬಹುದು ಅಥವಾ ಇನ್ನೊಂದು ಆಪ್ಷನ್ ಕೊಡ್ತಾರೆ. ಇನ್ನೊಂದು ಆಪ್ಷನ್ ಏನು? ನಿದ್ರೆಯಲ್ಲಿ ಲಯಂಕತೆವಾ? ನಿದ್ರೆ ಏನಾಗಿರ್ತದೆ? ದ್ವೈತ ಪ್ರಪಂಚ ಇರೋದಿಲ್ಲ. ಎಲ್ಲದು ದ್ವೈತ ಪ್ರಪಂಚ ನಿದ್ದೆಯೊಳಗೆ? ಯಾಕಿಲ್ಲ ಹೇಳು. ಮನಸ್ಸು ಲಯವಾಗಿರ್ತದೆ. ಆ ಥರ ಮಾಡಿಕೊಂಡ್ರೆ ಆಗುತ್ತಾ? ಲಯಗತಂ ಪುನಃ ಭವತಿನೋ ಮೃತಂ. ಎಲ್ಲಪ್ಪ ಉಪದೇಶ ಸಾರ? ಲಯಗತಂ ಪುನಃ. ಏನ್ ಮಾಡ್ಬೇಕು ನಿಮ್ಗೀಗ? ಯಾವ್ದನ್ನ ಆರಿಸ್ಕೋಬೇಕು? ಆಪ್ಷನ್ ಬೇಡ. ಸೆಕೆಂಡ್ ಆಪ್ಷನ್ ಬೇಡ. ಫಸ್ಟ್ ಆಪ್ಷನ್ದಲ್ಲೇ ನೀವು ಇದು ಸ್ಪಷ್ಟತೆಯನ್ನು ಗುರುತಿಸಬೇಕು. ವಾಪಸ್ ಹೋಗಿ ಮತ್ತೆ ವೈರಾಗ್ಯ ಪಡ್ಕೊಂಡು ಆಮೇಲೆ ಬರೋದ್ರೊಳಗೆ ಅರ್ಥ ಇಲ್ಲ. ಬಂದ್ಬಿಡೋದ? ಆರಾಧನಾ ದಿವಸ 23ನೇ ತಾರೀಕು, ಅಲ್ಲಿ ಯಾವುದು ಸಿಸ್ಟಮ್ ಇಲ್ಲ, ಅಂದರೆ ಚೇರ್ ಗಿರಿ ಏನಿಲ್ಲ. ಸೊ ಎಲ್ಲರೂ ನೆಲದ ಮೇಲೆ ಕೊಡಬೇಕು. ಸ್ತುತ್ಯವಾದದ್ದು ಸ್ವಾಮೀಜಿ ಎದುರಿಗೆ. ಹಿಂಗೆ ಯಾರು ದೊಡ್ಡ ಕೊಡಬೇಕು? ನಮ್ಮನ್ನೆಲ್ಲ ಒಯ್ದು ಕುಡಿಸ್ಬಿಟ್ರಿ, ಎಲ್ಲರೂ ಕೂದ್ಬಿಟ್ರಿ. ಹೇಳೋರು ಯಾರು? ಇವನ್ ಕೈ ಹಿಡ್ಕೊಂಡು ನಾ ಹೇಳಿಕ್ ಶುರು ಮಾಡ್ತೀನಿ. ಅವ್ ನನ್ ಕೈ ಹಂಗೆ ಎಲ್ಲ ಸಾರ ಸಗಟ್ ಎಲ್ಲ ಕೂಡವ್ರೆ. ಆದ್ರೆ ನಾ ಹೇಳಕ್ಕೆ ಹೇಳಿಕ್ಕೆ ಯಾರ ಕಡೆಂದ್ರೂ ಆಗ್ತಿರಲ್ಲ. ಕೊನೆಗೆ ಅಕ್ಕಪಕ್ಕ ಕಂಬ ಇರ್ತವ, ಅದು ಇರ್ತವ, ಕಿಟಕಿ ಇರ್ತವೆ, ಇಟ್ಕೊಂಡು ಒಬ್ರು ಇಬ್ರ ಮಧ್ಯ ಎದ್ರು ಆಮೇಲೆ ಎದ್ರು. ಸ್ಮೈಲಿಂಗ್ ಬುದ್ಧ ಅಂತ ಒಂದಿಷ್ಟು ಗೊಂಬೆ ಇದೆ ಗೊತ್ತಾ ನಿಮಗೆ? ಅದು ಬ್ಯಾಂಕಾಕ್ನ ಹೋಗಿ, ಮಲೇಷ್ಯಾದ ಹೋಗಿ, ಭಾರಿ ಪ್ರಸಿದ್ಧ. ಚೈನಾದ ಹೋಗಿ ಸ್ಮೈಲಿಂಗ್ ಬುದ್ಧ ಅಂತ ಇಷ್ಟೆ. ಹಾಂ, ಸ್ಮೈಲಿಂಗ್ ಬುದ್ಧ ಹಂಗೂ ಅವ, ಆದರೆ ನಾ ಹೇಳೋದು ಸಿಂಪಲ್ ಸ್ಮೈಲಿಂಗ್ ಬುದ್ಧ. ದೊಡ್ಡ ಹೊಟ್ಟೆ, ಇಷ್ಟೇ ಮುಖ, ಅದು ಕೂಡ ದುಂಡು ಮುಖ. ಅದು ಅಲ್ಲಿ ಮಲೇಷ್ಯಾದ ಒಬ್ಬರು ಸ್ವಾಮಿ ಇದ್ದಾರೆ, ಅವರು ಸಣ್ಣ ಬುದ್ಧ ಇದ್ದಂಗಿದ್ರು, ಈಗ ಸ್ಮೈಲಿಂಗ್ ಬುದ್ಧ ಆಗಿ ಬಂದಿದ್ದಾರೆ. ಅವ್ರು ನನಗೆ ಎಡಕ್ಕೆ ಕೂತ್ಕೊಂಡ, ಹೇಳ್ತಾರೆ ಚಿತ್ರಭಂಜಿ ನೀವು ಅಲ್ಗಾಡ್ಬೇಡ್ರಿ, ನಿಮ್ಮ ಹಿಡ್ಕೋತೀನಿ ಅಂತಾರೆ. ನಾ ಹೇಳ್ದೆ ನಾ ಯಾಕಾಗ ನಿಮ್ಮ ಹಿಡ್ಕೊಂಡ್ಬಿಟ್ಟೇನೆ ನಾನು ಹೇಳ. ಅವರು ಲಯಗತ್ತಂ, ನಾನು ಲಯಗತ್ತಂ, ಎಲ್ಲರೂ ಲಯದಲ್ಲೇ ಇರುವಾಗ ಲಯದಿಂದ ಹೊರಗೆ ಬರೋರು ಯಾರು? ಅದಕ್ಕೆ ಹೇಳ್ತಾರೆ ಸುಷುಪ್ತಿ ಒಳಗೆ ಆ ವಿಟ್ನೆಸ್ ನಾನು, ಗ್ರಹಿಸೋನು ನಾನು, ಅನುಭವಿಸೋನು ನಾನು, ಎಲ್ಲವೂ ಲಯವಾಗಿದಾಗ ಈ ಪ್ರಪಂಚವನ್ನು ಶಾಂತ ಮಾಡಿಕೊಳ್ಳೋ ಅವಶ್ಯಕತೆ ತಾನೇ ಶಾಂತ ಆಗಿರುತ್ತೆ. ಸೊ ಆ ಅರ್ಥದಲ್ಲಿ ಇಲ್ಲಿ ಹೇಳಿಲ್ಲ, ಇಲ್ಲಿ ವಿವೇಕ ದರ್ಶನ ಅರ್ಥಾಯ್ತಾ? ವಿವೇಕ ದರ್ಶನ, ಇಟ್ ಹ್ಯಾಸ್ ನೋ ರಿಯಾಲಿಟಿ. ಅದೇ ಇಲ್ಲ ಅಂದಮೇಲೆ ಐ ಆಮ್ ನೋ ಮೋರ್ ಅ ಸೀಯರ್. ನಾನು ನೋಡೋನು ಅಲ್ಲ, ಗುರುತಿಸೋನು ಅಲ್ಲ, ಐಡೆಂಟಿಫೈ ಮಾಡೋನು ಅಲ್ಲ, ನಾನು ಸಾಕ್ಷಿ ಮಾತ್ರ. ದ್ವೈತಂ ನೈವ ಉಪಲಭ್ಯತೆ, ಅವನಿಗೆ ದ್ವೈತವು ಇರುವುದಿಲ್ಲ. ಇತಿ ಅಭಾವಾತ್ ಸಿದ್ಧಂ ದ್ವೈತಸ್ಯ ಅಸತ್ವಂ ಇತ್ಯರ್ಥಃ. ಈ ಪ್ರಕಾರವಾಗಿ ದ್ವೈತವು ಅಸತ್ತು ಎಂದು ಸಿದ್ಧವಾಗುತ್ತದೆ, ದ್ವೈತವು ಇಲ್ಲವೇ ಇಲ್ಲ ಎಂದು ಸಿದ್ಧವಾಗುತ್ತದೆ. ಕೊನೆಗೊಂದು ನೋಟ್ ಹಾಕಿದರು ನೋಡಿ, ಜ್ಞೇಯ ವಸ್ತುವಿನ ಇರುವಿಗೆ ಜ್ಞಾನವೇ ಪ್ರಮಾಣ. ಜ್ಞೇಯ ವಸ್ತು ಅಂದರೆ ಅರಿತುಕೊಳ್ಳಬೇಕಾದ ವಸ್ತು, ಅದರ ಇರುವಿಕೆಗೆ ಇನ್ನೊಂದು ಏನೂ ಪ್ರಮಾಣ ಬೇಕಾಗಿಲ್ಲ. ಘಟವು ಇದೆ, ಪ್ರಮಾಣ ಏನು? ಘಟವು ಇದೆ, ಇಂದ್ರಿಯಗಳು ಅಂತೆಲ್ಲ ಹೇಳ್ತಾರೆ. ಈಗ ಅವ್ರು ಹೇಳ್ತಾರೆ, ಅರಿವು ಎನ್ನುವುದೇ ಇಲ್ಲದೆ ಹೋದರೆ ಏನಾದರೂ ಒಂದು ಜ್ಞಾನ ಇದೆ ಅಂತ ಹೇಗೆ ಹೇಳಿ ಬರ್ತದೆ? ಆದ್ದರಿಂದ ಅರಿವು ತಾನು ಅರಿವೇ ಆಗಿರುವುದರಿಂದ ಅರಿವನ್ನು ಅರಿಯಲಿಕ್ಕಾಗಿ ಇನ್ನೊಂದು ಅರಿವಿನ ಅವಶ್ಯಕತೆ ಇಲ್ಲ. ಮತ್ತೆ ಕನ್ಫ್ಯೂಷನ್ ಅವನಿಗೆ. ಈಗ ಕಥಂ ಪುನಃ ಅಮನೀಭಾವ ಇತಿ, ಹೆಂಗೆ ತಾನೇ ನಾವು ಇದನ್ನು ಅಮನೀಭಾವ ಮಾಡ್ಕೋಬೇಕು? ಮನಸ್ಸನ್ನ ಅಮನಸ್ಸನ್ನಾಗಿ ಹೇಗೆ ತಾನೇ ಮಾಡ್ಕೊಳ್ಳಿಕ್ಕೆ ಸಾಧ್ಯ? ಕಥಂ ಪುನಃ ಅಮನೀಭಾವ ಇತಿ, ಹೇಗೆ ತಾನೇ ಮನಸ್ಸು ಏನಾಗ್ಬೇಕೀಗ ಅಮನಸ್ಸು ಆಗ್ಲಿಕ್ಕೆ ಸಾಧ್ಯ? ಆಯ್ತು, ಹೇಳ್ತೇವೆ ಕೇಳ. ಆತ್ಮಸತ್ಯಾನುಬೋಧೇನ ನ ಸಂಕಲ್ಪಯತೆ ಯದಾ ಅಮನಸ್ತಾಂ ತದಾ ಯಾತಿ ಗ್ರಾಹ್ಯಾಭಾವೇ ತದಗ್ರಹಂ. ಆತ್ಮಸತ್ಯಾನುಬೋಧೇನ ನ ಸಂಕಲ್ಪಯತೆ ಯದಾ ಅಮನಸ್ತಾಂ ತದಾ ಯಾತಿ ಗ್ರಾಹ್ಯಾಭಾವೇ ತದಗ್ರಹಂ. ಆತ್ಮ ಸತ್ಯ ಅನುಬೋಧೇನ ನ ಸಂಕಲ್ಪಯತೆ ಯದಾ ಅಮನಃ ತಾಂ ತದಾ ಯಾತಿ ಗ್ರಾಹ್ಯ ಅಭಾವೇ ತದ್ ಅಗ್ರಹಂ. ಆತ್ಮಸತ್ಯಾನುಬೋಧೇನ ಯದಾ ನ ಸಂಕಲ್ಪಯತೆ, ಜ್ಞಾನ ಅಂದರೆ ಹೇಗಿರ್ತದೆ, ಜ್ಞಾನದ ಸ್ಪಷ್ಟತೆ ಹೇಗಿರ್ತದೆ? ನಾವು ಕ್ಲಾರಿಟಿ ಅನ್ನೋ ಶಬ್ದ ಉಪಯೋಗ ಮಾಡ್ತೀವಿ, ಜ್ಞಾನವು ಸ್ಪಷ್ಟವಾಗಿರಬೇಕು ಅಂತ ಹೇಳ್ತೀವಿ. ಭಾರಿ ಭಾರಿ ವ್ಯಾಖ್ಯಾನ ಕೇಳಿದರೆ ನಾವು ವಿಶ್ಲೇಷಣೆ ಮಾಡ್ತೀವಿ, ಸಂಶಯರಹಿತ ಸಂದೇಹರಹಿತ ನಿಶ್ಚಯಾತ್ಮಕವಾದಂಥದ್ದು ಜ್ಞಾನ ಅಂತ ಹೇಳ್ತೀವಿ. ಇವನ್ನೆಲ್ಲ ನೀವು ತೇರಿ ಅಂತ ಬಿಟ್ಬಿಡ್ತೀರಿ. ಹೆಂಗೆ ಸಮಯ ಇದೆಲ್ಲ ಅರ್ಥ ಮಾಡ್ಕೋಬೇಕು ಅಂತ ಮತ್ತೆ ಪ್ರಶ್ನೆ ಕೇಳ್ತೀರಿ. ಆವಾಗ ಇಲ್ಲಿ ಉತ್ತರ ಕೊಡ್ತೀವಿ, ಏಯ್ ಸರಿ ಸರಿಯ ಸರಿಯ. ವೆರಿ ಡೇಂಜರಸ್. ಜೇಡು ಹೊಳಪುಟ ಅದು ಇದು ತಂತು ಇರ್ತದಲ್ಲ ಬ್ಯಾಗಿಂದ, ಆ ತಂತು ಇಲ್ಲಿ ಹತ್ತಿದ್ರೆ ತುರುಕಿಸಲಾಗ್ತದೆ. ಯಾರಿಗೇ ಆಗಲಿ ಯಾವಾಗಲೇ ಆಗಲಿ ಅದು ಇಂಥ ಸಣ್ಣದ ಜೇಡ ಇರ್ಬೋದು ದೊಡ್ಡ ಜೇಡನೇ ಇರ್ಬೋದು, ಆ ತಂತು ಅದು ಬ್ಯಾಗಿಂದ ಜಲ್ಲು ಬರ್ತದೆ ಅದು ಇಲ್ಲೆಲ್ಲೂ ತಗಲ್ಬಾರ್ದು, ಅಲ್ಲಿ ಯೂರಿನ್ ತಗಲ್ಬಾರ್ದು, ಡೇಂಜರ್. ಅದಕ್ಕೆ ನಿಮ್ಮ ಟೂತ್ಪೇಸ್ಟ್ಗಳನ್ನು ನೋಡ್ರಿ, ನೀವು ಮುಚ್ಚಿಡೋದಿಲ್ಲ ನಮ್ಮ ಟೂತ್ಪೇಸ್ಟ್ಗಳನ್ನ, ಮುಚ್ಚಿಡಬೇಕು ಯಾವಾಗ ಹೇಳಿದ್ದೆ, ಸಾರಿ ಬ್ರಷ್ ಟೂತ್ಬ್ರಷ್ ಮುಚ್ಚಿಡಬೇಕು, ಅದರ ರುಚಿಗೆ ಹಲ್ಲಿಗಳು ಬರ್ತವೆ ಯಾವಾಗ. ಫಸ್ಟ್ ಕ್ಲಾಸ್, ಎಷ್ಟೋ ಸಲ ಹೇಳಿದ್ದೀನಿ ಬಕೆಟ್ಸನ್ನು ಹಿಂಗೆ ಮುಚ್ಚಿಡ್ರಿ, ಹಿಂಗೆ ತೆಗೆದಿರ್ತೀರಿ, ನೀರು ಕುಡಿದು ಬರ್ತವೆ, ಡೇಂಜರ್, ರಿಯಲಿ ಡೇಂಜರ್. ಬಕೆಟ್ ಮಗ್ಗ ಬಾತ್ರೂಮ್ ಮುಚ್ಚಿಟ್ಬೇಕು, ಡಬ್ಬಿಟ್ಬೇಕು. ಅನ್ನ ಇದು ಕನ್ಸಿಸ್ಟೆಂಟಾಗಿ ಅಬ್ಸರ್ವ್ ಮಾಡಿ, ನಾನು ಯಾವುದು ಪುಸ್ತಕ ಓದಿ ಹೇಳಿಲ್ಲ, ಇದು ಇದು ಅನುಭವಿಸಿ ಹೇಳ್ತಾ ಇದ್ದೀನಿ. ಅವು ಜಿಗಿತ ಬೇರೆ, ಇಲ್ಲಿರ್ತದೆ ಇಲ್ಲಿ ಬರ್ ಇಲ್ಲಿ ಬರ್ತದೆ, ಇಲ್ಲಿಂದ ಇಲ್ಲಿ ಬರಬೇಕಾದ್ರೆ ಆ ಜೌಲು ಇಲ್ಲಿಂದ ಇಲ್ಲಿದ್ದಂಗೆ ಇರ್ತದೆ, ಕಣ್ಣಿಗೆ ಕಾಣಂಗಿಲ್ಲ. ಆ ದಾರ ಇರ್ತದ ಅದು ಇಲ್ಲಿಂದ ಇಲ್ಲಿವರೆಗೂ ಇರ್ತದೆ. ಹಾ, ವಿಚಿತ್ರ ಅದು, ಅದಕ್ಕೆ ಸೃಷ್ಟಿಕರ್ತ ಆಗ್ಬಿಡೋದು. ಉಪಾದಾನ ಕಾರಣವು ತಾನೇ, ಏ ಈಶ್ವರ ಯಾವು ಈಶ್ವರ, ಸರ್ವಜ್ಞ ಸರ್ವಶಕ್ತ ಈಶ್ವರ, ಅಭಿನ್ನ ನಿಮಿತ್ತ ಉಪಾದಾನ ಕಾರಣ, ಉಪಾದಾನವು ತಾನೇ, ನಿಮಿತ್ತವು ತಾನೇ, ಜಡವು ತಾನೇ, ಚೇತನವು ತಾನೇ, ಸಾಕಪ್ಪೋ ಸಾಕು ಮಾರಾಯ ವೇದಾಂತ. ತಿಳ್ಕೊಂಬಿಟ್ರೆ ಎಲ್ಲ ಕಡೆಗೂ ವೇದಾಂತ ಅದ ನೋಡು, ರೊಟ್ಟಿ ಮಾಡೋ ಚಪಾತಿ ಮಾಡೋದು ಹೇಳ್ಕೊಂಡು ಎಲ್ಲ ಕಡೆಗೂ ವೇದಾಂತ ಅದ ರೊಟ್ಟಿ ತಿಳ್ಕೊಂಬಿಟ್ರೆ. ಓಕೆ, ನಾವೇನು ಈಗ ತಿಳ್ಕೊಬೇಕಾಗಿದೆ ಅಂದರೆ, ಆತ್ಮ ಸತ್ಯ ಅನುಬೋಧೇನ ಯದಾ ನ ಸಂಕಲ್ಪಯತಿ. ಮೊದಲನೇ ಭಾಗ ನೋಡ್ರಿ, ಆತ್ಮ ಸತ್ಯ ಅನುಬೋಧ, ವಿವೇಕ ವೈರಾಗ್ಯಾದಿ ಅಧಿಕಾರತ್ವಗಳಿಂದ ಸಹಿತವಾಗಿ ಬಂದು ಸದ್ಗುರುಗಳ ಸಾನ್ನಿಧ್ಯದಲ್ಲಿ ಮಹಾವಾಕ್ಯ ಉಪದೇಶಗಳನ್ನು ಶ್ರವಣ ಮಾಡಿ ಮನನ ಮಾಡಿ ಆ ಮೂಲಕವಾಗಿ ನಿಧಿಧ್ಯಾಸನ ಮಾಡಿ ಆ ಸ್ಪಷ್ಟತೆಯನ್ನು ಹೊಂದಿದ್ದಾದರೆ ನಾನು ಪರಬ್ರಹ್ಮ ಸ್ವರೂಪನೇ ಇದ್ದೇನೆ ಅನ್ನುವ ಸ್ಪಷ್ಟತೆ ಹೊಂದಿದ್ದಾದರೆ ಆವಾಗ ನ ಸಂಕಲ್ಪಯತೆ, ನ ಕೇವಲ ಅರಿವಲ್ವಾ. ಸೂರ್ಯನು ಅರಮನೆಯನ್ನು ಬೆಳಗುತ್ತಾನೋ ಏನು ಗುಡಿಸಲನ್ನು ಬೆಳಗುತ್ತಾನೋ ಅಂತ ಕೇಳಿದರೆ ಅವನು ಬೆಳಕಷ್ಟೇ, ನಾನು ಅರಿವು ಮಾತ್ರ, ಘಟವನ್ನು ಬೆಳಗೋದಿಲ್ಲ ನಾನು, ಪಟವನ್ನು ಬೆಳಗೋದಿಲ್ಲ, ಅರಮನೆಯನ್ನು ಬೆಳಗೋದಿಲ್ಲ, ನಾನು ಅರಿವು ಮಾತ್ರ. ಯದಾನ ಸಂಕಲ್ಪ ಎತ್ತಿ, ಇದು ಯಾವಾಗ ಸಾಧ್ಯ? ಸತ್ಯ ಅನುಬೋಧೇನ ಸತ್ ತತ್ ಸತ್ಯಂ ಅಹಮಸ್ಮಿ ತದ. ಏನಾಗ್ತದ ಅವಾಗ? ವಾಕ್ಯ ಕಂಪ್ಲೀಟ್ ಮಾಡ್ರಿ. ಯದಾ ತದ ಏನಾಗ್ತದೆ? ಅಮನಸ್ತಾಂ ಯಾತಿ, ಮನಸ್ಸು ಏನಾಗ್ಬಿಡ್ತೀಗ? ಅಮನಸ್ಸಾಗಿ ಅದರದ್ದು ಈಕ್ವೇಶನ್ ಹೆಂಗೆ ಕೊಡ್ತಾರೆ? ಗ್ರಾಹ್ಯ ಅಭಾವೇ ತದ್ ಅಗ್ರಹಂ, ತದ್ ಅಂದ್ರೆ ದ್ವೈತಂ ಅಗ್ರಹಂ. ಗ್ರಾಹ್ಯ ಅಭಾವೇ, ವೆನ್ ದ ರಿಸೀವರ್ ಈಸ್ ನಾಟ್ ದೇರ್, ವೆರ್ ಆರ್ ದ ವೆರ್ ಇಸ್ ದ ವರ್ಲ್ಡ್ ಟು ರಿಸೀವ್? ವೆನ್ ದ ರಿಸೀವರ್ ಹಿಮ್ಸೆಲ್ಫ್ ಇಸ್ ನಾಟ್ ದೇರ್, ವೆರ್ ಇಸ್ ದ ವರ್ಲ್ಡ್ ಟು ರಿಸೀವ್? ಹಲೋ, ಅವನು ಬರ್ತಾನೆ, ಒಂದು ಫೋನ್ ತಗೋತಾನೆ, ಹಿಂಗೆ ಹಿಡ್ಕೊಂಬುದ್ರೊಳಗೆ ಹಾ ಹೋಗ್ಬಿಡ್ತಾನೆ. ಅವರು ಹಲೋ ಮಾತಾಡ್ರಿ, ಯಾರು ಯಾರು ಫೋನ್ ಎತ್ಕೊಂಡಿದ್ದೀರಿ? ರಿಸೀವರ್ ಇಲ್ಲ ಅಂದ್ರೆ ಏನು ಮಾಡಲಿಕ್ಕಾಗ್ತದೆ? ಯಾವ ಪ್ರಪಂಚದ ಅವನಿಗೆ? ರಿಸೀವರ್ ಇದ್ದಾನಲ್ಲ ಫೋನ್, ಆ ಸೈಡ್ನಲ್ಲಿ ರಿಸೀವ್ ಮಾಡಿದ್ದಾನಲ್ಲ ಅವನು, ಮಾಡಿದ ಕ್ಷಣದಲ್ಲಿಯೇ ಹೋಗಿಬಿಟ್ಟಿದ್ದ ಅಂತಂದರೆ ರಿಸೀವರ್ ಯಾರಿದ್ದಾರೆ? ಮತ್ತು ಹಲೋ ಅಂದಾಗ ಉತ್ತರ ಕೊಡೋರು ಯಾರು? ಸುಖ ದುಃಖ ಕಷ್ಟ ನೋವು ರಾಗ ದ್ವೇಷ ಬೇಕು ಬೇಡ ಇಷ್ಟ ಅನಿಷ್ಟ ಪಾಪ ಪುಣ್ಯ ಈ ಉತ್ತರ ಕೊಡೋರು ಬೇಕಲ್ಲ ಇದಕ್ಕೆ. ರಿಸೀವರ್ ಇಸ್ ನಾಟ್ ದೇರ್ ಸರ್, ಏನು ಮಾಡೋದೀಗ? ಅದು ಗ್ರಾಹ್ಯ ಅಭಾವೇ. ಗ್ರಾಹ್ಯ ಅಭಾವೇ ಅಂದ್ರೇನು? ಗ್ರಾಹ್ಯ ಅಂದರೆ ರಿಸೀವರ್, ಅಭಾವೇ ರಿಸೀವರ್ ಯಾರು ಇಲ್ಲ ಅಂತಂದರೆ ತದ್ ತದ್ ಶಬ್ದ ಯಾರಿಗೆ ಹೋಗ್ತದೆ? ದ್ವೈತಂ ಅಗ್ರಹಂ, ದ್ವೈತವು ಅಲ್ಲಿ ಇರೋದಿಲ್ಲ. ಭಾಷ್ಯ ಆತ್ಮೈವ ಸತ್ಯಂ, ಆತ್ಮ ಸತ್ಯಂ ಮೃತ್ತಿಕಾವತ್. ಘಟದಲ್ಲಿ ಘಟವು ಸತ್ಯ ಅಲ್ಲ, ಘಟದಲ್ಲಿ ಘಟವು ಸತ್ಯ ಅಲ್ಲ. ಏನು ಸತ್ಯ? ಮೃತ್ತಿಕಾ ಇತ್ತೇವ ಸತ್ಯಂ. ಹೇಗೋ ಆಭರಣಗಳಲ್ಲಿ ಆಭರಣ ಸತ್ಯ ಅಲ್ಲ, ಚಿನ್ನವು ಹೇಗೆ ಸತ್ಯವೋ ಹಾಗೆ ಏನು ಸತ್ಯ? ಆತ್ಮ ಸತ್ಯಂ, ಆತ್ಮ ಏವ ಸತ್ಯಂ. ದ್ಯಾಟ್ ಸತ್ಯಂ ಆತ್ಮ, ದ್ಯಾಟ್ ಜ್ಞಾನಂ ಆತ್ಮ, ದ್ಯಾಟ್ ಅನಂತಂ ಆತ್ಮ, ಅಹಮಸ್ಮಿ. ಇದು ಸತ್ಯಾತ್ಮ, ಇದಕ್ಕೆ ಸತ್ಯ ಅನುಬೋಧ ಅಂತ ಕರೀತಾರೆ. ಆತ್ಮ ಇವ ಸತ್ಯಂ, ಆತ್ಮ ಸತ್ಯಂ. ಹೇಗಪ್ಪ ಉದಾಹರಣೆ ಕೊಡ್ತಾರೆ? ಏನು ಉದಾಹರಣೆ ಕೊಡ್ತಾರೆ? ಘಟೇ ಘಟೇ ಮೃತ್ತಿಕಾ ಇವ ಸತ್ಯಂ. ನೂರು ಥರದ ಘಟಗಳನ್ನು ನೀವು ತೋರಿಸಿದ್ರು ಕೂಡ ಸತ್ಯ ಒಂದೇ. ಏನದು ಸತ್ಯ? ಮಣ್ಣು. ಇದಕ್ಕಾಗಿ ಉಪನಿಷತ್ ಛಾಂದೋಗ್ಯ ಕೋಟ್ ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತ್ತಿಕಾ ಇತ್ಯೇವ ಸತ್ಯಂ ಇತಿ ಶ್ರುತಿಹಿ. ಛಾಂದೋಗ್ಯ ಏನು ಹೇಳ್ತದೆ? ಏನಿದೆಯೋ ಅಲ್ಲ ವಾಕ್ ಆರಂಭಣಂ, ಶಬ್ದಗಳ ರಾಶಿ. ಸೌಂಡ್ಸ್ ಅಂಡ್ ಸೌಂಡ್ಸ್ ಅಂಡ್ ಸೌಂಡ್ಸ್ ಇನ್ಸೈಡ್ ದಿ ಫ್ಲೈಟ್, ಔಟ್ಸೈಡ್ ದಿ ಫ್ಲೈಟ್, ಸೌಂಡ್ಸ್ ಅಂಡ್ ಸೌಂಡ್ಸ್ ಅಂಡ್ ಸೌಂಡ್ಸ್. ಏನು ಮಾತಾಡ್ತ ಹಂಗೆ ಅದರದ್ದು ಪ್ರಪೆಲ್ಲರ್ ಶಬ್ದ ಎಷ್ಟಿರ್ತದೆ ಅಂದರೆ, ಪ್ರಪೆಲ್ಲರ್ ಕಡೆಗೆ ನೀವು ಲಕ್ಷ ಕೊಟ್ಬಿಟ್ರಿ ನಿಮಗೆ ಇಲ್ಲಿ ಯಾವ ಶಬ್ದಗಳು ಕೇಳಿಸೋದಿಲ್ಲ. ಶಾಂತ, ನೀವು ಮಾತಿನ ಕಡೆ ಲಕ್ಷ ಕೊಟ್ಬಿಟ್ರಿ ಪ್ರಪೆಲ್ಲರ್ ಶಬ್ದ ಹೋಗ್ಬಿಡ್ತದೆ, ಎಲ್ಲೋ ಹೋಗ್ಬಿಡ್ತದೆ. ಅದು ಶಬ್ದನ ಕೇಳಿಸೋದು, ಅದು ಬರೀ ಯುವ ಶಬ್ದ ಕೇಳಿಸುತ್ತೆ. ಅದರೊಳಗೆ ಒಂದು ಕೂಸಿ ಅಂತ ಶುರು ಮಾಡ್ತೇವೆ, ಅವಾಗೆಲ್ಲ ಶಬ್ದ ಏಕೀಕೃತ ಯಾಕಡೆಗೆ ಆ ಕೂಸಿನ. ಹೋಲ್ ವರ್ಲ್ಡ್ ಈಸ್ ನಥಿಂಗ್ ಬಟ್ ಫುಲ್ ಆಫ್ ಸೌಂಡ್ಸ್. ಒಂದು ಇಂಗ್ಲಿಷ್ ಪಿಕ್ಚರ್ ಇತ್ತು ಸೌಂಡ್ ಆಫ್ ಮ್ಯೂಸಿಕ್, ಎಷ್ಟು ಮಂದಿ ನೋಡಿದ್ರೆ ಗೊತ್ತಿಲ್ಲ, ನೈಸ್ ಫಿಲ್ಮ್, ವೆರಿ ಬ್ಯೂಟಿಫುಲ್ ಫಿಲ್ಮ್, ಸೌಂಡ್ ಆಫ್ ಮ್ಯೂಸಿಕ್. ನಾವೆಲ್ಲ ನಮ್ಮ ಭಾರತದೊಳಗೆ ನಮ್ಮ ಕಾಲದ ಸಿನಿಮಾಗಳು ಹಂಗೆ ಹಿಂಗೆಲ್ಲ, ಹಾಗೆ ಅಲ್ಲಿ ಕೂಡ ಆಗಿನ ಕಾಲದ ಫಿಲ್ಮ್ಗಳನ್ನ ಅವರು ಅಷ್ಟೇ ಸುಂದರವಾಗಿ ತೆಗಿತಿದ್ರು, ಅಷ್ಟು ಚೆಂದ ಮಾಡ್ತಿದ್ರು ವೆಸ್ಟರ್ನ್ ಫಿಲ್ಮ್ಗಳು ಕೂಡ. ಈ ಸೌಂಡ್ ಆಫ್ ಮ್ಯೂಸಿಕ್ ಇದು ಎಲ್ಲ ಅಕಸ್ಮಾತ್ ಲಭ್ಯ ಇದ್ರು ನೋಡ್ರಿ ತುಂಬ ಚೆಂದಾಗಿತ್ತು. ಸೊ ಹೋಲ್ ಏನು ಜಗತ್ತು ಅಂದ್ರೆ ಏನು? ಸೌಂಡ್ ಆಫ್ ಮ್ಯೂಸಿಕ್, ಸೌಂಡ್ ಆಫ್ ಮ್ಯೂಸಿಕ್. ಆ ಸೌಂಡಿಗೆ ಮತ್ತೆ ಆರು ಸಾವಿರ ಹೆಸರುಗಳನ್ನು ಕೊಟ್ಟಿವ. ಜಗತ್ತಿನಲ್ಲಿ ಎಷ್ಟು ಭಾಷೆಗಳಿವೆ ಗೊತ್ತಾ? ಆರು ಸಾವಿರ ಭಾಷೆಗಳಿವೆ ಜಗತ್ತಿನಲ್ಲಿ. ಅವೇ ಶಬ್ದಗಳು, ಅವೇ ವಾಕಾರಂಭಣ. ವಿಕಾರಗಳೆಷ್ಟು? ಆರು ಸಾವಿರ ವಿಕಾರ. ನಮ್ಮ ಭಾರತ ದೇಶದಲ್ಲಿ ನಾನ್ನೂರು ಪ್ಲಸ್. ಇಲ್ಲಿ ನಮ್ಮ ಭಾರತದೊಳಗೆ 400 ಪ್ಲಸ್ ಮ್ಯಾಕ್ಸಿಮಮ್. ಬಾಕಿ ದೇಶದಾಗ ಇಷ್ಟಿಲ್ಲ. ಅಷ್ಟು ಭಾಷೆಗಳು, ಅಷ್ಟು ಭಾಷೆಗಳಿದ್ರೂ ಸಹಿತ ನಾವು ಭಾಷಾ ಹೆಸರಿನಲ್ಲಿ ಕಚ್ಚಾಡೋದಿಲ್ಲ. ದಟ್ ಶೋಸ್ ಅವರ್ ಇಂಟಿಗ್ರಿಟಿ, ನಮ್ಮ ಶಕ್ತಿ, ಸಂಘಟನೆಯನ್ನು ತೋರಿಸ್ತು. ಇರ್ತಾವ ಸಣ್ಣ ಪುಟ್ಟ ಕೊಯ್ ಕೊಯ್ ಕೊಯ್ ಮಾಡಲಿ ಅಂದ್ರೆ ಸತ್ತದ ಅಂತ ತಿಳ್ಕೊತೇವೆ ನಾವು. ಅದು ಸ್ವಲ್ಪ ಕೊಯ್ ಕೈ ಮಾಡ್ಬೇಕು. ಅದು ಕೊಯ್ ಕೈ ಶಬ್ದ ಸ್ವಲ್ಪ ಹಿಂಸೆ ಆಗ್ತದೆ, ಪರವಾಗಿಲ್ಲ. ಜೀವಂತದೆಲ್ಲ ಸಮಾಧಾನ ಪಡ್ರಿ. ಏನು ಸೌಂಡ ಮಾಡಲಿಲ್ಲ ಅಂತಾನೆ ಸತ್ತೋಳಿದ ಸವಿತಾ ಏನೋ ಸೈನ ಆಗೈದು ನೋಡಿದ್ದೆ ಸತ್ತು ಅಂತ ಪರಿಸ್ಥಿತಿ ಇಲ್ಲ. ವಾಚಾರಂಭಣಂ ವಿಕಾರೋ ನಾಮಧೇಯಂ ತಥಾ ಮೃತ್ತಿಕಾ ಇತ್ಯೇವ ಸತ್ಯಂ. ಆಮೇಲೆ ಮುಂದುವರಿಸ್ತಾರ ಚಂದದ. ತಸ್ಯ ಶಾಸ್ತ್ರ ಆಚಾರ್ಯ ಉಪದೇಶಂ ಅನು ಅವಬೋಧ ಸತ್ಯಾನುಬೋಧ. ಈ ಸತ್ಯ ದರ್ಶನ, ಈ ಸತ್ಯದ ಸ್ಪಷ್ಟತೆ ಯಾವಾಗ ಆಗ್ತದೆ, ಹೇಗೆ ಸಾಧ್ಯ? ಶಾಸ್ತ್ರ ಆಚಾರ್ಯ ಉಪದೇಶಂ ಅನು. ಪ್ರತಿಯೊಬ್ಬ ಮುಮುಕ್ಷು ಕೂಡ ಈ ಶಾಸ್ತ್ರ ಮತ್ತು ಆಚಾರ್ಯ ಇವರ ವಾಕ್ಯಗಳನ್ನು ಅನುಸರಿಸಿಕೊಳ್ಬೇಕು. ಅನುಸರಿಸೋದು ಅಂದ್ರೇನು? ಸತತವಾಗಿ ಶ್ರವಣದ ಸಾಧನೆಯಲ್ಲಿ ಇರಬೇಕು. ಶಾಸ್ತ್ರ ಇದು ಪ್ರಮಾಣ, ಪ್ರಮಾ ಜನಕಂ ಪ್ರಮಾಣ. ಜ್ಞಾನ ಉತ್ಪತ್ತಿಗೆ ಮಾಧ್ಯಮ ಯಾವುದು ಅದಕ್ಕೆ ಪ್ರಮಾಣ ಅಂತ ಕರೀತಾರೆ. ಆದರೆ ಅವು ಶಬ್ದಗಳು ಬರೀ ಶಬ್ದಗಳಷ್ಟೇ, ವಾಕ್ಯಗಳಷ್ಟೇ. ಅದು ಯಾವಾಗ ಗುರುಗಳ ಮುಖದಿಂದ ಬರುತ್ತದೆ, ಆಚಾರ್ಯರ ಮುಖದಿಂದ ಬರುತ್ತದೆ, ಅದಕ್ಕೆ ಜೀವ ಬರುತ್ತೆ. ಆ ಶಬ್ದಗಳು ದೇ ಬಿಕಮ್ ಲೈ. ಅವು ಅಂತಃಕರಣದ ಒಳಗೆ ಪ್ರವೇಶ ಮಾಡಿ ಏನು ಕೆಲಸ ಮಾಡಬೇಕು ಕೆಲಸ ಮಾಡ್ತವೆ. ಹೀಗಾಗಿ ಶಾಸ್ತ್ರವನ್ನು ಅನುಸರಿಸುವುದು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ. ಆಚಾರನ ಪಡ್ಕೊಂಡು ಆಚಾರನ ಅರಿತದ್ದು ಅದು ಅಷ್ಟೇ ಮುಖ್ಯ. ಶಾಸ್ತ್ರ ಆಚಾರ್ಯ ಉಪದೇಶಂ ಅನು ಅವಬೋಧ ಆತ್ಮ ಸತ್ಯಾನುಬೋಧ. ಆವಾಗ ನಮಗೇನು ಜ್ಞಾನ ಸ್ಪಷ್ಟವಾಗ್ತದೆ ಅದಕ್ಕೆ ಆತ್ಮ ಸತ್ಯಾನುಬೋಧ ಅಂತ ಕರೀತಾರೆ. ಆವಾಗ ಕರೀತಾರೆ ಅದಕ್ಕೆ ಆತ್ಮ ಸತ್ಯಾನುಬೋಧ. ತೀನ ಸಂಕಲ್ಪ್ಯ ಅಭಾವತಯ ನ ಸಂಕಲ್ಪಯತೆ ದಾಹ್ಯ ಅಭಾವೇ ಜ್ವಲನಮಿವ ಅಗ್ನಿ. ಈ ಪ್ರಕಾರ ಆ ಆತ್ಮಸತ್ಯಾನುಬೋಧದಿಂದ ಸಂಕಲ್ಪ್ಯ ಅಭಾವತಯ, ಸಂಕಲ್ಪವು ಆಗದೇ ಇದ್ದಾಗ ನ ಸಂಕಲ್ಪಯತೆ, ಆವಾಗ ಏನಾಗ್ತದೆ? ದ್ವೈತ ಪ್ರಪಂಚವೂ ಇರುವುದಿಲ್ಲ. ಅಲ್ಲಿ ಅಧ್ಯಯನ ಮಾಡ್ಕೋರಿ. ಅದು ಯಾವಾಗ ಈ ಪ್ರಕಾರವಾದಂತಹ ಸಂಕಲ್ಪ ಅಭಾವ ಆಗುತ್ತದೆ ಆವಾಗ ಇದು ಈ ದ್ವೈತ ಪ್ರಪಂಚವೂ ಇರುವುದಿಲ್ಲ. ಉದಾಹರಣೆ ಕೊಡ್ತಾರೆ. ದಾಹ್ಯ ಅಭಾವೇ ಜ್ವಲನಮಿವ ಅಗ್ನಿಹಿ. ದಹಿಸುವ ಮಾಧ್ಯಮವೇ ಇಲ್ಲದೆ ಇದ್ದಾಗ ದಹನ ಎಲ್ಲಿರ್ತಾನೆ ಸಾಧ್ಯ? ದಹನ ಮಾಧ್ಯಮ ಪೆಟ್ರೋಲು, ಡೀಸೆಲ್ಲು, ಕೆರೋಸಿನ್ನು, ಸೌದೆ, ಗೊತ್ತಲ್ಲ, ಅಭಾವವಾದಾಗ ದಹನ ಎಲ್ಲಿರ್ತದೆ? ಹಾಗೆ ಸಂಕಲ್ಪ ಮಾಡೋರು ಯಾರು ಇಲ್ಲದೇ ಇದ್ದಾಗ ರಿಸೀವರ್ ಅಭಾವೇ ಸತಿ, ಆವಾಗ ಅಲ್ಲಿ ಯಾವ ಪ್ರಕಾರವು ಅದ್ವೈತ ಪ್ರಪಂಚವೂ ಇರುವುದಿಲ್ಲ. ಉದಾಹರಣೆ ಕೊಟ್ಬಿಟ್ರು, ದಾಹ್ಯ ಅಭಾವೇ ಜ್ವಲನಮಿವ ಅಗ್ನಿಹಿ ಯದಾ ಯಸ್ಮಿನ್ ಕಾಲೇ ಯಸ್ಮಿನ್ ಕಾಲೇ ತದಾ ತಸ್ಮಿನ್ ಕಾಲೇ ತಸ್ಮಿನ್ ಕಾಲೇ ಅಮನಸ್ತಾಂ ಅಮನಸ್ತಾಂ ಅಮನೋಭಾವಾಂ ಭಾವಂ ಯಾತಿ ಅಮನೋಭಾವಂ ಯಾತಿ ಗ್ರಾಹ್ಯ ಅಭಾವೇ ಗ್ರಾಹ್ಯ ಅಭಾವೇ ತತ್ ತತ್ ಮನಃ ಮನಃ ಅಗ್ರಹಂ ಅಗ್ರಹಂ ಗ್ರಹಣ ವಿಕಲ್ಪನಾ ವರ್ಜಿತಂ ಗ್ರಹಣ ವಿಕಲ್ಪನಾ ವರ್ಜಿತಂ ಇತ್ಯರ್ಥಃ. ಇತ್ಯರ್ಥಃ ಯಾವ ಸಮಯದಲ್ಲಿ ಯಾವ ಕಾಲದಲ್ಲಿ ಮನಸ್ಸು ಅಮನಸ್ಸು ಆಗುತ್ತದೆಯೋ ಆವಾಗ ಗ್ರಹಿಸಲಿಕ್ಕೆ ಅಲ್ಲಿ ಯಾವ ವಸ್ತುಗಳು ಇಲ್ಲದೇ ಇದ್ದರಿಂದಾಗಿ ಗ್ರಾಹ್ಯ ಅಭಾವ ಆಗಿಬಿಡ್ತದೆ. ಅಮನಸ್ತಾಂ ಅಮನೋಭಾವಂ ಯಾತಿ ಗ್ರಾಹ್ಯ ಅಭಾವೇ ತತ್ಮನಃ ಅಗ್ರಹಂ ಗ್ರಹಣ ವಿಕಲ್ಪನಾ ವರ್ಜಿತಂ ಇತ್ಯರ್ಥ. ಅಲ್ಲಿ ಯಾವ ಗ್ರಹಿಸುವಿಕೆಯೂ ಇಲ್ಲದಾಗಿರುತ್ತದೆ. ಮನಸ್ಸು ಯಾವ ಗ್ರಹಿಸುವಿಕೆಯನ್ನು ಇಟ್ಟುಕೊಂಡಿರುವುದಿಲ್ಲ. ನಾವು ಒಂದು ಹೆಜ್ಜೆ ಮುಂದೆ ಹೋಗಿ ಅಭ್ಯಾಸ ಮಾಡಿದ್ದೀವಿ, ಮನಸ್ಸು ಸಹಿತ ಅಗ್ರಾಹ್ಯವಾಗಿರುತ್ತದೆ. ಇದ್ದೆ ಹೋದರೆ ಕಂಪ್ಲೀಟ್ ಆಗುವುದಿಲ್ಲ, ಅದು ಹಾಗೆ ಉಳಿತದೆ. ಏನು ಉಳಿತದೆ? ದೃಶ್ಯಗಳೆಲ್ಲ ಹೋದವು ರೀ, ಮನಸ್ಸು ಇನ್ನೂ ಉಳಿದದಲ್ಲ ಅಂತ ಹೇಳ್ತೀವಿ. ನಾವು ಮನಸ್ಸು ದೃಶ್ಯ ಎಲ್ಲ ಸೇರಿ ಒಂದೇ, ಅಹಂಕಾರ ಮನಸ್ಸು ಬುದ್ಧಿ ಚಿತ್ತ ನಾಲ್ಕು ವೃತ್ತಿಭೇದಗಳು, ನಾಲ್ಕು ಉಪಕರಣಗಳ ನಾಲ್ಕು ವೃತ್ತಿಭೇದಗಳು. ಓಕೆ. ಯದಿ ಅಸದಿದಂ ದ್ವೈತಂ ಕೇನ ಸಮಜಂ ಆತ್ಮತತ್ವಂ ವಿಬುಧ್ಯತೆ ಇತಿ. ಏನು ನೀವು ಹೇಳ್ತೀರಿ? ನಿಮ್ಮ ಅರ್ಥ ಪ್ರಕಾರ ದ್ವೈತಂ ಅಸತಿವ ಅಸತ್ ದ್ವೈತಂ ಅಸತ್, ನಿಮ್ಮ ಹೇಗೆ ಪ್ರಕಾರ ಇದಂ ದ್ವೈತಂ ಅಸತ್, ಇಷ್ಟೇ ತನ ನೀವು ಹೇಳಬೇಕಾದ್ದು. ನಾನ್ ಎಕ್ಸಿಸ್ಟೆಂಟ್ ಫ್ಯಾಕ್ಟರ್ ದ್ವೈತ ಎನ್ನುವುದು ಅಸತ್. ಯದಿ ಒಂದು ವೇಳೆ ದ್ವೈತವನ್ನು ನೀವು ಅಸತ್ ಅಂತ ಹೇಳಿದ್ದಾದರೆ ಅದು ಇಲ್ಲ ಅಂತ ಅರ್ಥ. ಅದು ಇಲ್ಲ ಅಂದರೆ ಕೇನ ಸ್ವಂ ಅಜಂ ಆತ್ಮತತ್ವ ವಿಬುಧ್ಯತೆ, ನಾನು ಆತ್ಮನು ಅಂತ ಯಾರು ಅರಿತ್ಕೋಬೇಕು? ದ್ವೈತವು ಅಸತ್ ಅಂತ ಆಗಿದ ಮೇಲೆ ನಾನು ಆತ್ಮನು ಅಂತ ಅರಿಯೋರು ಯಾರು? ಸುಮ್ಮನೆ ನೀವು ವಿರೋಧ ಕಟ್ಕೋತೀರಿ. ಇರಲಿ ಬಿಡಿ, ಅವ್ರು ಉಡುಪಿಯೋಗಿದ್ದಾರೆ, ಇರಲಿ, ಅವ್ರೇನು ಹೇಳ್ತಾರೆ ಹೇಳಿ. ಅದನ್ನು ಅಸತ್ ಅಂತ ಯಾಕೆ ಮಾಡ್ಲಿಕ್ಕೆ ಹೋಗ್ತೀರಿ? ನಾವು ಅಸತ್ ಅಂತ ಮಾಡಿದರೆ ನಾನು ಆತ್ಮನ ಅಂತ ಅರಿತ್ಕೊಳ್ಳೋ ಯಾರು? ಬಿಟ್ಬಿಡಿ ಅವನಿಗೆ, ಅವನು ದಾಸೋಹಂ ದಾಸೋಹಂ ದಾಸೋಹಂ ದಾಸೋಹಂ ಅಂತ ಅನ್ಕೋತ ಅನ್ಕೋತ ಅನ್ಕೋತ ಅಹಂ ದುಃಖಿ ದಾಸೋಹಂ ಅಹಂ ದುಃಖಿ ದಾಸೋಹಂ ದುಃಖಿ ದಾಸೋಹಂ ದುಃಖಿ, ಕೊನೇ ಒಂದು ಜನರೋಗ ತಾನ ಅಂತಾನ ದಾಸನಾದದ್ದಕ್ಕೆ ಬರೀ ದುಃಖ ಪಡೋದಾಯ್ತು, ಸಾಕು ಸಾಕು ದಾಸತ್ವ ಇನ್ನರ ನಾವನ್ನು ತಿಳ್ಕೊಂಬಂತ ತಾನೇ ಬರ್ತಾನೆ. ಅಲ್ಲಿ ತನಕ ಬಿಟ್ಬಿಡ್ರಿ, ಅವ್ನು ವಿರೋಧ ಕಟ್ಕೋಬೇಡ್ರಿ ಅನ್ನೋದು ಕಂಟೆನ್ಷನ್ ಇಲ್ಲಿ. ಆಕ್ಷೇಪ ಏನು ತೋರಿಸ್ತದೋ, ದ್ವೈತ ಅನ್ನುವಂಥದ್ದು ಅಸತ್ಯ ಆಗಿದ್ದಾದರೆ ಈ ಹುಟ್ಟು ರಹಿತನಾದ ಆತ್ಮನನ್ನು ಸ್ವಂ ಅಜಂ ಆತ್ಮಾನಂ ಆತ್ಮತತ್ವಂ ಹೌದೋ ಕೇನ ವಿಬುಧ್ಯತೆ, ಯಾರಿಂದ ಯಾರು ತಿಳ್ಕೊಳ್ತಾರೆ ನಾನು ಆತ್ಮನೇ ಅಂತೇಳಿ? ನಾನು ಆತ್ಮನೇ ಅಂತ ತಿಳ್ಕೊಬೇಕಲ್ವ, ಯಾರು ತಿಳ್ಕೊಳ್ತಾರೆ, ಯಾರಿಂದ ತಿಳ್ಕೊಳ್ತಾರೆ? ಗುರುಗಳಿಂದ. ಎಲ್ಲಿ ದ್ವೈತ ತೆಗೆದಾಕ್ಬಿಟ್ರಲ್ಲ, ಯಾರಿಂದ ಯಾರು ತಿಳ್ಕೋಬೇಕು? ದ್ವೈತವನ್ನು ತೆಗೆದಾಕ್ಬಿಟ್ರೆ ತಿಳಿಸ್ಕೊಡೋರು ಯಾರು, ತಿಳ್ಕೊಂಬವ್ರು ಯಾರು? ಉಚ್ಚತೆ ಹೇಳ್ತೀವಿ. ಅಕಲ್ಪಕಮಜಂ ಜ್ಞಾನಂ, ಅಕಲ್ಪಕಮಜಂ ಜ್ಞಾನಂ ಜ್ಞೇಯಾ ಭಿನ್ನಂ ಪ್ರಚಕ್ಷತಿ, ಬ್ರಹ್ಮಜ್ಞೇಯಮಜಂ ನಿತ್ಯಂ, ಬ್ರಹ್ಮಜ್ಞೇಯಮಜಂ ನಿತ್ಯಂ ಅಜೇನಾಜಂ ವಿಬುಧ್ಯತಿ. ಅಜೇನ ಅಜಂ ವಿಬುಧ್ಯತಿ, ವಿಬುದ್ಧತೆ ತಿಳಿಯುತ್ತಾನೆ. ಏನನ್ನು ತಿಳಿಯುತ್ತಾನೆ? ಅಜಂ ವಿಬುಧ್ಯತೆ, ಜನ್ಮರಹಿತವಾದ ತತ್ವವನ್ನು ತಿಳಿಯುತ್ತಾನೆ. ಏತರಿಂದ ತಿಳಿಯುತ್ತಾನೆ? ಅಜೇನ, ಜನ್ಮರಹಿತವಾದಂತಹದ್ದರಿಂದ. ಜನ್ಮರಹಿತವಾದದ್ದರಿಂದ ಯಾವುದು ಅಜವು ಜನ್ಮರಹಿತವಾಗಿದೆಯೋ? ಬ್ರಹ್ಮ. ಬ್ರಹ್ಮನಿಂದ ಬ್ರಹ್ಮ ತಿಳಿತ, ಏನು ನಾನು ಅಜನು ಅಂತ ತಿಳಿತ. ಬ್ರಹ್ಮನಿಂದ ನಾನು ಅಜನು ಅಂತ ಬ್ರಹ್ಮ ತಿಳಿತಾನೆ. ಇಬ್ಬಿಬ್ಬರು ಬ್ರಹ್ಮ ಇಲ್ಲಂತಂದ್ರೆ ನಿಮಗೆ ನೋಡ್ರಿ, ಬರ್ತಾರೆ ನೋಡ್ರಿ. ವಿಬುಧ್ಯತೆ ತಿಳಿಯುತ್ತಾನೆ. ಏನು ತಿಳಿಯುತ್ತಾನೆ? ಅಜಂ, ಜನ್ಮರಹಿತನಾದ ಬ್ರಹ್ಮನನ್ನು ತಿಳಿಯುತ್ತಾನೆ. ಯಾರಿಂದ ತಿಳಿಯುತ್ತಾನೆ? ಅಜೇನ, ಅಜೇನ ಅಜಂ ವಿಭುತ್ಯತೆ. ಯಾಕೋ ಕನ್ಫ್ಯೂಷನ್. ಜ್ಞಾನಂ ಅಜಂ ನಂಬರ್ ಒನ್. ನಂಬರ್ ಟು, ಜ್ಞಾನಂ ಅಕಲ್ಪಕಂ. ಜ್ಞಾನಂ ಅಜಂ, ಜ್ಞಾನಂ ಅಕಲ್ಪಕಂ. ಜ್ಞಾನಂ ಜ್ಞೇಯಾಭಿನ್ನಂ ಮೂರನೇದು. ಮುಂದಿನ ಪಾಯಿಂಟು, ಜ್ಞೇಯಂ ಬ್ರಹ್ಮ, ಜ್ಞೇಯಂ ಬ್ರಹ್ಮ ನಿತ್ಯವಾದದ್ದು. ಆದ್ದರಿಂದ ಅಜೇನ ಅಜಂ ವಿಬುಧ್ಯತೆ, ಜನ್ಮರಹಿತವಾದ್ದರಿಂದ ಜನ್ಮರಹಿತವಾದ ಬ್ರಹ್ಮನನ್ನು ತಿಳಿಯುತ್ತದೆ. ಓಂ ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೈ ಶ್ರೀ ಸದ್ಗುರುನಾಥ್ ಮಹಾರಾಜ್ ಜೀ ಕೀ. ಜೈ ಶ್ರೀ ದಯಾನಂದ.